ನಿಧನ ಸುದ್ದಿ. ಕುಂದಚೇರಿ ಗ್ರಾಮದ ನಿವಾಸಿ ದಿವಂಗತ ಚಿಂಡನ ಮುಕ್ಕಾಟಿ ದೇವಯ್ಯ ಅವರ ಪತ್ನಿ ಚಿಂಡನ ಶಾರದ ಅವರು ಇಂದು ನಿಧನರಾದರು. 88 ವರ್ಷ ಪ್ರಾಯದ ಚಿಂಡನ ಶಾರದ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ಒಳಗೆ ಸ್ವಗ್ರಾಮ ಕುಂದಚೇರಿಯಲ್ಲಿ ನಡೆಯಲಿದೆ. ಬಾಳಲಿ ದೇವನೂರು ಕಾರಳನ, ಅಡ್ಡೆಂಗಡ ಪೌತಿ ಉತ್ತಪ್ಪ ಅಂಡ ಪೊಣ್ಣ, ತೇಜ್ ನಂಜಪ್ಪ ಅಂಡ ಅವ್ವ, ಅಡ್ಡೆಂಗಡ ಶಾಂತಿ ಉತ್ತಪ್ಪ ಇಂಗ ಇಂದು ಮರಣಪಟ್ಟಿತ್ತು. 92 ಬಯತ್ರ ಅಡ್ಡೆಂಗಡ ಶಾಂತಿ ಉತ್ತಪ್ಪ ಅಂಡ ತಾಮನೆ ಪಟ್ರಪಂಡ ಇಂಗಡ ಆಕಿರಿ ಕಾರ್ಭಾರ್ ನಾಳೆ ಮಜ್ಜನ ಒಕ್ಕತೋಟಂಗಳತ್ತು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಪರಿಸರದ ಸ್ವಚ್ಛತೆ ಕಾಪಾಡುವಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ತುಂಬಾ ಮುಖ್ಯ ಅಂತ ಜಿಲ್ಲಾಧಿಕಾರಿ ವೆಂಕಟರಾಜಾವು ಹೇಳಿದರು. ಮಡಿಕೇರಿನ ಜಿಲ್ಲಾ ಪಂಚಾಯಿತಿ ಅಂಗಳದಲ್ಲಿ ಗಿಡ ನೆಡುವ ಮೂಲಕ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಅವು ಮಾತಾಡಿದವು. ವರ್ಸೋಳು ನಂಗೆ ಈ ವರ್ಷಾನುಸನ ಸ್ವಚ್ಛತಾ ಹಿ ಸೇವಾ ಪಾಕ್ಷಿಕ ಆಚರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಇದೇ 17ರಿಂದ ಅಕ್ಟೋಬರ್ 2ಕ್ಕೆ ಮುಟ್ಟ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ತೇಳುವ ಘೋಷವಾಕ್ಯದೊಟ್ಟಿಗೆ ಈ ಕಾರ್ಯಕ್ರಮ ನಡೆದಿದೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಅವರು ಮಾತಾಡಿ, ಎಲ್ಲಿ ಬೇಕರೆ ಅಲ್ಲಿ ಅಕ್ರಮವಾಗಿ ಕಸ ಸುರಿಯುವ ಜಾಗಗಳನ್ನು ಗುರುತಿಸಿ ಅಲ್ಲಿ ಸಮುದಾಯದ ಭಾಗವಹಿಸುವಿಕೆಯೊಟ್ಟಿಗೆ ಆ ಜಾಗ ಸ್ವಚ್ಛಗೊಳಿಸಲಾದೆ ಅದರೊಟ್ಟಿಗೆ ಅಕ್ರಮವಾಗಿ ಕಸ ಸುರಿಯುವಿಕೆ ದಂಡ ಹಾಕಲಾದೆ ಅಂತ ಹೇಳಿದರು. ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಜಿಲ್ಲಾ ನೋಡಲ್ ಅಧಿಕಾರಿ ಮತ್ತೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಪಿ ಧನರಾಜು ಅವರು ಪ್ರತಿಜ್ಞಾ ವಿಧಿ ಸ್ವೀಕಾರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ತಾಯಿಯ ಹೆಸರಲ್ಲಿ ಒಂದು ಮರ ಅಭಿಯಾನದ ಭಾಗ ಆಗಿ ಗಿಡ ನೆಟ್ಟು ನೀರು ಹಾಕಲಾಯಿತು. ಈ ಸಂದರ್ಭ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಸತೀಶ್ ಕುಮಾರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ನಟರಾಜ್, ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಗಂಗಾಧರ್ ನಾಯಕ್ ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳ ಮುಖ್ಯಪಟ್ಟು ಹಾಜರಿದ್ದರು. ಮಡಿಕೇರಿ 66/33/11 ಕೆವಿ ವಿದ್ಯುತ್ ಉಪಕೇಂದ್ರದಲ್ಲಿ ರಿಪೇರಿ ಕೆಲಸ ಮಾಡಿಕೆರದ ರಾಜಸೀಟು, ಗದ್ದಿಗೆ, ಮೇಕೇರಿ, ಕೋಟೆ, ಭಾಗಮಂಡಲ, ಬೊಯ್ಕೇರಿ, ಸಂಪಾಜೆ, ಕುಂಡಮೇಸ್ತ್ರಿ, ಗಾಳಿಬೀಡು, ಓಂಕಾರೇಶ್ವರ ದೇವಸ್ಥಾನ ರಸ್ತೆ, ಜಿಟಿ ರಸ್ತೆ, ಮಕ್ಕಂದೂರು ಹಂಗೆ ಕೆಎಸ್ಆರ್ಟಿಸಿ ಫೀಡರ್ಗಳಲ್ಲಿ ಇದೇ 21ರ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾಗಿದೆ. ಆದ್ದರಿಂದ ಮಡಿಕೇರಿ, ಭಾಗಮಂಡಲ, ಸಂಪಾಜೆ, ಹೆಬ್ಬೆಟ್ಟಗೇರಿ, ಕೆ ಬಾಡಗ, ತಾಳತ್ಮನೆ, ಬೆಟ್ಟಗೇರಿ, ಗಾಳಿಬೀಡು, ಚೆಟ್ಟಿಮಾನೆ, ಚೇರಂಬಾಣೆ, ಮಕ್ಕಂದೂರು, ಬೊಯ್ಕೇರಿ ಹತ್ತಿರದ ಊರುಗಳಲ್ಲಿ ವಿದ್ಯುತ್ ಇರ್ದುಲೇತ ಸೆಸ್ಕ್ ಕಾರ್ಯನಿರ್ವಾಹಕ ಅಭಿಯಂತರರು ತಿಳಿಸೇಳು. ಅಪ್ಪ ಅವ್ವ ಇಲ್ಲದ ಮಕ್ಕಳ ಖಾತೆಗೆ ವರ್ಷಕ್ಕೆ 24,000 ರೂಪಾಯಿ ಸ್ಕಾಲರ್ಶಿಪ್ ಸೌಲಭ್ಯ ಇದ್ದು ಜನಕ್ಕೆ ಈ ಬಗ್ಗೆ ಗೊತ್ತೇ ಇಲ್ಲೇ ಬೇಗ ಅರ್ಜಿ ಹಾಕಿತ್ತ ವಾಟ್ಸಪ್ ಸಂದೇಶಕ್ಕೆ ಹರಿದಾಡ್ತಿದ್ದು ಜನ ಗೊಂದಲಕ್ಕೀಡಾಗಿ ಮಧ್ಯವರ್ತಿಗಳಿಗೆ ಹಣ ಕೊಟ್ಟು ಮೋಸ ಹೋಗಾಗದು. ಈ ಯೋಜನೆಯ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಯಾವುದೇ ಶುಲ್ಕ ಪಾವತಿ ಮಾಡುವ ಅಗತ್ಯ ಇರದುಲೆ. 18 ವರ್ಷದೊಳಗಿನ ಮಕ್ಕಳಿಗೆ ಮಿಷನ್ ವಾತ್ಸಲ್ಯ ಯೋಜನೆ ನಡೆಯಲಿ. ಪ್ರಾಯೋಜಕತ್ವ ಕಾರ್ಯಕ್ರಮ ಎಲ್ಲಾ ಜಿಲ್ಲೆಗಳಲ್ಲಿನೂ ಅನುಷ್ಠಾನಗೊಳಿಸಲಾಗ್ತಿದ್ದು ಮಕ್ಕಳನ್ನ ಗುರುತಿಸಿಕೆ ವಿಶೇಷ ಮಾನದಂಡಗಳಿದ್ದು ಅವು ವಿಧವೆ ಅಲ್ಲರೆ, ವಿಚ್ಛೇದಿತೆ ಅಲ್ಲರೆ, ಕುಟುಂಬದಿಂದ ಪರಿತ್ಯಜಿಸಲ್ಪಟ್ಟಿದ್ದರೆ, ಮಕ್ಕ ಅನಾಥರಾದರೆ, ಪೋಷಕರು ಅಶಕ್ತರಾಗಿದ್ದರೆ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಂದ ಮಕ್ಕಳ ಪೋಷಣೆ ಮತ್ತು ರಕ್ಷಣೆಯ ದೃಷ್ಟಿಯಿಂದ ತಿಂಗಳಿಗೆ 4,000 ರೂಪಾಯಿಗಳನ್ನ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾದೆ. ಆದ್ದರಿಂದ ಅರ್ಹ ಫಲಾನುಭವಿಗ ಮಧ್ಯವರ್ತಿಗಳನ್ನ ಸಂಪರ್ಕ ಮಾಡದೆ ನೇರ ಆಗಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಕಚೇರಿ ಕಾನ್ವೆಂಟ್ ಜಂಕ್ಷನ್ ಮಡಿಕೇರಿ ಈ ಕಚೇರಿಯನ್ನು ಸಂಪರ್ಕಿಸಕೃತ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯವರು ತಿಳಿಸೇಳು. ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ವತಿಯಿಂದ 2022-23 ಹಂಗೆ 2023-24 ಸಾಲಿನಲ್ಲಿ ಸಂಘದ ಸದಸ್ಯರು ಮತ್ತೆ ಅವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತೆ ಸನ್ಮಾನಕ್ಕೆ ಅರ್ಜಿ ಕರೆದಳು. ಕಲೆ, ಸಾಹಿತ್ಯ, ಕ್ರೀಡೆ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವು. ಇದೇ ತಾರೀಕು 27ರೊಳಗೆ ದಾಖಲಾತಿಗ ಮತ್ತೆ ಮೊಬೈಲ್ ಸಂಖ್ಯೆನೊಟ್ಟಿಗೆ ಅರ್ಜಿನ ಕೊಡಗು ಗೌಡ ನಿವೃತ್ತ ನೌಕರರ ಸಂಘ, ಕೊಡಗು ಗೌಡ ಸಮಾಜದ ಕಟ್ಟಡ, ಗುಡ್ಡೆಮನೆ ಅಪ್ಪಯ್ಯಗೌಡ ರಸ್ತೆ, ಮಡಿಕೇರಿ ಇಲ್ಲಿಗೆ ತಲುಪಿಸಕ. 2024-25 ಸಾಲಿನಲ್ಲಿ ಗಂಡು ಜನ ಮತ್ತು ಹೆಣ್ಣು ಜನಕ್ಕೆ ಜಿಲ್ಲೆನ 5 ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಹಂಗೆ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಸ್ಪರ್ಧೆನ ಏರ್ಪಾಟು ಮಾಡಲಾಯಿತು. ಮಡಿಕೇರಿ ತಾಲೂಕು ನೌಕೆ ಇದೇ 20ಕ್ಕೆ ಮಡಿಕೇರಿನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣೆಯಲ್ಲಿ, ಕುಶಾಲನಗರ ತಾಲೂಕು ನೌಕೆ ಇದೇ 21ಕ್ಕೆ, ಸೋಮರಪೇಟೆ ತಾಲೂಕು ನೌಕೆ ಇದೇ 22ಕ್ಕೆ ಕೂಡಿಗೆ ಕ್ರೀಡಾಶಾಲೆನ ಆಟದ ಬಾಣೆ,

ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ದಸರಾ ಬಂಪರ್ ಆಫರ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಷೀನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಪರಿಸರತ್ರ ಮನ್ನರತ್ನ ಕಾತೋವಲ್ಲಿ ಸಾರ್ವಜನಿಕ ಕೂಡಿಯಾಡುವುದು ಮುಖ್ಯ ಆಯ್ತುಂಡೊಂದು ಜಿಲ್ಲಾಧಿಕಾರಿ ವೆಂಕಟರಾಜ ಅರಿಚಿಟತ್. ಜಿಲ್ಲಾ ಪಂಚಾಯತ್ ಸಭಾಬಾಡಿಲ ನಡೆದ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮತನ ಗಿಡ ನಡುಪಾಂಡ ಮೂಲಕ ಉದ್ಘಾಟನೆ ಮಾಡಿದ ತಕ್ಕಪರಂದ ಅವು ಕಾಲೋದಿರನಿಕೆ ನಡೆಸುವ ಸ್ವಚ್ಛತಾ ಹಿ ಸೇವಾ ಪಾಕ್ಷಿಕತನ ಈ ಆಂಡ್ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಅನ್ನೋ ಘೋಷವಾಕ್ಯತೋಡೆ ಅಕ್ಟೋಬರ್ ದಂಡಾಂಗ್ಯತನ ಇಡೀ ಜಿಲ್ಲೆಯಲ್ಲಿ ನಡೆಸುವ ಅಂತ ಮಾಹಿತಿ ಕೊಡ್ತದೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ ಪ್ರಕಾಶ್ ಮೀನಾ ತಕ್ಕಪರಂದಿತ್. ಈ ಅಭಿಯಾನದ ಮೂಲಕ ಪರಿಸರತ್ರ ಮನ್ನರತ್ನ ಕಾತೋಕು ಮುನ್ನೆಕ್ಕೆ ಒಪ್ಪಕ್ಕೆ ಸಾರ್ವಜನಿಕ ಸಮುದಾಯಕ್ಕೆ ಬಲ್ಯ ಮಟ್ಟದ ಪುರುಳು ಕೊಡಪದ ಉದ್ದೇಶ ಅಂದು ಎಣ್ಣಿತ್. ಪರಿಸರತ್ರ ಮನ್ನರತ್ನ ಕಾತೋವಾಂಡ ಮಹತ್ವತ್ರ ಮೀದ ಅರಿಚಿಡುವುದಲ್ಲದೆ ಅಕ್ರಮ ಆಯ್ತು ಕಾಟ ತೊರೆಯುವ ಹೆಂಗಕ್ಕೆ ದಂಡ ಇಡುವಂತ ಅರಿಚಿಟತ್. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯ ಜಿಲ್ಲಾ ನೋಡಲ್ ಅಧಿಕಾರಿಯೂ ಆನ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಧನರಾಜ್ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮತ್ರ ಪ್ರತಿಜ್ಞಾ ವಿಧಿನ ಬೋಧನೆ ಮಾಡಿಚಿ. ಕಾರ್ಯಕ್ರಮತ್ ಗ್ರಾಮೀಣ ಕುಡಿಪ ನೀರು ಪಿಂಜ ನೈರ್ಮಲ್ಯ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಸುರೇಶ್ ಕುಮಾರ್, ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಕುಣಿಕೆ ಮುಖ್ಯ ಪಟ್ಟವು ಕೂಡಿಯಾಡಿ ತಿಂಜತ್. ಮಡಿಕೇರಿ ರೋಟರಿ ಸಂಸ್ಥೆ ಪಿಂಜ ಆದಾಯ ತೆರಿಗೆ ಇಲಾಖೆಯ ಕೂಡು ಕೂಟತ್ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ ಆದಾಯ ತೆರಿಗೆ ಮೇಲೆ ಅರಿವು ಕಾರ್ಯಕ್ರಮ ನಡೆದತ್.